ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಭತ್ತದ ಬೆಳೆಗೆ ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂಕೆ ಪ್ರಸನ್ನಕುಮಾರ್ ಅವರೊಂದಿಗೆ ನಡೆಸಿರುವಂತಹ ಸಂದರ್ಶನ ಮೂಡಿಬರಲಿದೆ. ನಮಸ್ಕಾರ ಡಾಕ್ಟರ್ ಪ್ರಸನ್ನಕುಮಾರ್ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಈ ಬೆಳೆಯನ್ನು ನಾವು ಸಾಧಾರಣವಾಗಿ ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳ್ಕೊಳ್ತೀವಿ. ಇದಕ್ಕೆ ನೀರಿನ ಆಶ್ರಯ ಇರೋದರಿಂದ ರೋಗಗಳ ಹಾವಳಿ ಕೂಡ ಕಂಡುಬರುತ್ತೆ. ಇವತ್ತು ತಾವು ಈ ಭತ್ತದ ಬೆಳೆಗೆ ಬರುವಂಥ ಮುಖ್ಯವಾದ ರೋಗಗಳು, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಮುಖ್ಯವಾಗಿ ಭತ್ತದ ಬೆಳೆಗೆ ಬರುವಂಥ ರೋಗಗಳು ಯಾವ್ಯಾವು ಅಂತೀರಿ? ಎಲ್ಲರಿಗೂ ನಮಸ್ಕಾರ. ಭತ್ತದಲ್ಲಿ ಸಾಮಾನ್ಯವಾಗಿ 100ಕ್ಕಿಂತ ಹೆಚ್ಚು ರೋಗಗಳು ಪ್ರಪಂಚದಲ್ಲೆಲ್ಲ ನಾವು ನೋಡಿದ್ದೇವೆ. ಅದರಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ರೋಗಗಳು ಸಾಮಾನ್ಯವಾಗಿ ಕಂಡುಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು, ದುಂಡಾಣುವಿಂದ ಬರ್ತಕ್ಕಂಥ ರೋಗಗಳು, ನಂಜಾಣುವಿಂದ ಬರ್ತಕ್ಕಂಥ ರೋಗಗಳು ಹಾಗೂ ಜಂತು ಹುಳುಗಳಿಂದ ಬರ್ತಕ್ಕಂಥ ರೋಗಗಳು ನಾವು ಹೆಚ್ಚಾಗಿ ಕಂಡುಬಂದಿದ್ವಿ. ಇವೆಲ್ಲ ಒಂದು ಸೂಕ್ಷ್ಮಾಣು ಜೀವಾಣುಗಳಲ್ಲಿ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಅತಿ ಹೆಚ್ಚು, ಅದರ ಒಂದು ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇವುಗಳಲ್ಲಿ ಪ್ರಮುಖವಾಗಿ ಬೆಂಕಿ ರೋಗ, ಎಲೆ ಕವಚಕೊಳೆ ರೋಗ, ಅಂಗಮಾರಿ ರೋಗ, ದುಂಡಾಣು ಅಂಗಮಾರಿ ರೋಗ, ಎಲೆ ಕವಚಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಊದುಬತ್ತಿ ರೋಗ, ಇವುಗಳು ನಮ್ಮ ಒಂದು ಈ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಈಗ ಮುಖ್ಯವಾಗಿ ತಾವು ಬೆಂಕಿ ರೋಗ ಅಂತ ಹೇಳಿದ್ರಿ, ಬೆಂಕಿ ರೋಗ ಯಾವ ಹಂತದಲ್ಲಿ ಕಂಡುಬರುತ್ತೆ ಅಂತೀರಿ? ಈ ಬೆಂಕಿ ರೋಗ ಸಾಮಾನ್ಯವಾಗಿ ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಇದನ್ನು ನಾವು ಪೈರುಕಿಲೇರಿಯಾ ಒರೈಸೆ ಅಂತ ಕರಿತೀವಿ. ಈ ಒಂದು ರೋಗ ವಿವಿಧ ಹಂತಗಳಲ್ಲಿ ಕಂಡುಬರುತ್ತೆ. ಒಂದು ಸಸಿಮಡಿಯಲ್ಲಿ, ಎರಡನೇದು ತಂಡೆ ಹೊಡೆಯುವ ಸಮಯದಲ್ಲಿ ಅಥವಾ ಮತ್ತು ಗಿಣ್ಣುಗಳ ಮೇಲೆ ಬರುತ್ತೆ. ಅದಾದ ನಂತರ ಈ ಕುತ್ತಿಗೆ ಮೇಲೆ ಬರ್ತಕ್ಕಂಥ ಒಂದು ರೋಗ ಅತಿ ತೀವ್ರವಾಗಿ ಬರ್ತಕ್ಕಂಥ ಒಂದು ಬೆಂಕಿ ರೋಗ. ಈ ಒಂದು ರೋಗದ ಪ್ರಮುಖ ಲಕ್ಷಣಗಳೇನಂತ ಹೇಳಿದ್ರೆ, ಮೊದಲನೇದಾಗಿ ಎಲೆಗಳ ಮೇಲೆ ಸಣ್ಣ ಪ್ರಮಾಣದಲ್ಲಿ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ತದನಂತರ ಈ ಒಂದು ಚುಕ್ಕೆಗಳು ವಜ್ರದಾಕಾರದಲ್ಲಿ ಬೆಳೆದುಕೊಂಡು, ಈ ವಜ್ರದಾಕಾರದಲ್ಲಿ ಬರ್ತಕ್ಕಂಥ ಒಂದು ಚುಕ್ಕೆಗಳು ಬೆಳೆದು ಒಂದಕ್ಕೊಂದು ಸೇರಿಕೊಂಡು ಸಂಪೂರ್ಣ ಎಲೆಯೆಲ್ಲ ಸುಟ್ಟಂಗೆ ಕಾಣಿಸ್ಕೊಳ್ಳುತ್ತೆ. ಇದೇ ರೀತಿಯಾಗಿ ತಂಡೆಗಳ ಮೇಲೆ ಮತ್ತು ಗಿಣ್ಣುಗಳ ಮೇಲೆ ಸಾಮಾನ್ಯವಾಗಿ ಈ ಕಂದು ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ಸಂಪೂರ್ಣವಾಗಿ ಗಿಡವೆಲ್ಲ ಕುಂಠಿತವಾಗುವುದು ಗಮನಿಸಬಹುದು. ಅತಿ ತೀವ್ರವಾಗಿ ಬರ್ತಕ್ಕಂಥ ಒಂದು ಹಂತ ಅಂತ ಹೇಳಿದ್ರೆ ಕುತ್ತಿಗೆ ಬೆಂಕಿ ರೋಗ. ಯಾಕೆ ಅಂತ ಹೇಳಿದ್ರೆ, ಈ ಕುತ್ತಿಗೆ ಬೆಂಕಿ ರೋಗ ಕುತ್ತಿಗೆ ಭಾಗದಲ್ಲಿ ಸಾಮಾನ್ಯವಾಗಿ ಸಂಪೂರ್ಣವಾಗಿ ಕಂದು ಬಣ್ಣದ ಒಂದು ಮಚ್ಚೆ ಕಾಣಿಸಿಕೊಂಡು ಕುತ್ತಿಗೆ ಭಾಗವೆಲ್ಲ ಸಂಪೂರ್ಣವಾಗಿ ಕೊಳೆತು ಸುಮಾರು 50ರಷ್ಟು ಭಾಗ ಬೀಜಗಳೆಲ್ಲ ಚೊಳ್ಳಾಗುವುದನ್ನು ನಾವು ಗಮನಿಸ್ಕೋಬಹುದು. ಈ ಒಂದು ರೋಗಕ್ಕೆ ಅನುಕೂಲಕರವಾದ ವಾತಾವರಣ ಅಂತ ಹೇಳಿದ್ರೆ ಮೋಡ ಕವಿದ ವಾತಾವರಣ ಹಾಗೂ ತುಂತುರು ಮಳೆ ಯಾವಾಗ ಜಾಸ್ತಿ ಇರುತ್ತೋ ಅಂತ ಒಂದು ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಕೂಡ ಜಾಸ್ತಿ, ಬೆಂಕಿ ರೋಗದ ತೀವ್ರತೆ ಹೆಚ್ಚಾಗುತ್ತೆ. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಮತ್ತೆ ಉಷ್ಣಾಂಶ ಕಡಿಮೆ ಆದಾಗ ಈ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಬೆಂಕಿ ರೋಗದ ನಿರ್ವಹಣೆಯನ್ನ ನಾವು ಹೇಗೆ ಮಾಡ್ಕೋಬಹುದು ಅಂತೇಳಿ? ಈಗ ಬೇರೆ ಬೇರೆ ರೀತಿಯಾದಂಥ ಒಂದು ನಿರ್ವಹಣೆ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಈ ಒಂದು ರೋಗ ಬೀಜದಿಂದ ಪಸರಿಸುವಂಥ ಒಂದು ರೋಗ. ಆದ್ದರಿಂದ ಬೀಜಗಳ ಆಯ್ಕೆ ಪ್ರಮುಖವಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಅದರಲ್ಲೂ ಕೂಡ ನಾವು ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ, ಅದರಲ್ಲೂ ಕೂಡ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡುವುದರಿಂದ ಸಾಕಷ್ಟು ನಮಗೆ ಅನುಕೂಲವಾಗುತ್ತೆ. ಈ ಕಾರ್ಬನ್ ಡೈಸಿಮ್ ಅಂತ ಒಂದು ಶಿಲೀಂಧ್ರನಾಶಕವನ್ನು 4 ಗ್ರಾಮ್ನಂತೆ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಉಪಚರಿಸಿ ಬಿತ್ತನೆ ಮಾಡುವುದರಿಂದ ಸುಮಾರು 25-30 ದಿನಗಳ ಕಾಲ ಈ ರೋಗವನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಅದೇ ರೀತಿಯಾಗಿ ಈ ಮಿಶ್ರಣ ರೂಪದಲ್ಲಿ ದೊರೆಯತಕ್ಕಂಥ ಶಿಲೀಂಧ್ರನಾಶಕಗಳಾದ ಕಾರ್ಬನ್ಡೇಜಿಮ್ ಮತ್ತು ಮ್ಯಾಂಕೋಜೆಬ್ ಇಂಥ ಒಂದು ಶಿಲೀಂಧ್ರನಾಶಕಗಳು ಕೂಡ ನಾವು 4 ಗ್ರಾಮಿನಂತೆ ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಿ ನಾವು ಬಿತ್ತನೆ ಮಾಡುವುದರಿಂದ ರೋಗವನ್ನು ನಿರ್ವಹಣೆ ಮಾಡುವುದು. ಈ ಕೆಲವೊಂದು ಪ್ರದೇಶದಲ್ಲಿ ಪ್ರತಿ ವರ್ಷ ತೀವ್ರವಾಗಿ ರೋಗ ಕಂಡು ಬಂದ ಒಂದು ಪ್ರದೇಶಗಳಲ್ಲಿ ಈ ಟ್ರೈಸೈಕ್ಲೋಸಲ್ ಅಂತ ಒಂದು ಶಿಲೀಂಧ್ರನಾಶಕವನ್ನು 3 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಉಪಚರಿಸಿ ಬಿತ್ತನೆ ಮಾಡುವುದರಿಂದ ಸುಮಾರು ಒಂದು 30-35 ದಿನಗಳ ಕಾಲ ಸಸಿ ಮಡಿಯಲ್ಲಿ ರೋಗ ಬರದಂತೆ ನಾವು ಕಾಪಾಡ್ಕೋಬಹುದು. ಅದೇ ರೀತಿಯಾಗಿ ನಾಟಿ ಮಾಡಿದ ನಂತರ ಸಾಮಾನ್ಯವಾಗಿ 35-45 ದಿನಗಳ ನಂತರ ಈ ರೋಗ ಕಂಡು ಬರುತ್ತದೆ. ಆ ಒಂದು ಸಂದರ್ಭದಲ್ಲಿ ಇದೇ ಶಿಲೀಂಧ್ರನಾಶಗಳನ್ನ ಕಾರ್ಬನ್ಡೇಜಿಮ್ ಆಗಿರ್ಬೋದು ಅಥವಾ ಟ್ರೈಸೈಕ್ಲೋಸಲ್ ಪ್ರಮುಖವಾಗಿ ಸೂಕ್ಷ್ಮವಾಗಿ ಹೇಳ್ಬೇಕಂತ ಹೇಳಿದ್ರೆ ಬೆಂಕಿ ರೋಗಕ್ಕೆ ತುಂಬಾ ಅನುಕೂಲವಾದಂತಹ ಒಂದು ಶಿಲೀಂಧ್ರನಾಶಕ. ಈ ಒಂದು ಶಿಲೀಂಧ್ರನಾಶಕವನ್ನ 6 ಗ್ರಾಂ ಪ್ರತಿ 10 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನ ನಾವು ನಿರ್ವಹಣೆ ಮಾಡಬಹುದು. ಅದೇ ಈ ಕುತ್ತಿಗೆ ಬೆಂಕಿ ರೋಗ ಬಂದಾಗ ಈ ಕುತ್ತಿಗೆ ಬೆಂಕಿ ರೋಗಕ್ಕೆ ಸುಮಾರು 50% ಭಾಗ ತೆನೆಗಳು ಹೊರಬರುವ ಸಮಯದಲ್ಲಿ ಆ ಒಂದು ಹಂತದಲ್ಲಿ ನಾವು ಇದೇ ಒಂದು ಟ್ರೈಸೈಕ್ಲೋಸೋಲ್ ಅನ್ನೋ ಶಿಲೀಂಧ್ರನಾಶಕವನ್ನ 6 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದರಿಂದ ಈ ರೋಗ ಬರದಂತೆ ನಾವು ತಡೆಗಟ್ಟಬಹುದು. ಇದೇ ರೀತಿಯಾಗಿ ಬೇರೆ ರೀತಿಯಾದಂತಹ ಒಂದು ಹೊಸದಾಗ ಬಂದಿರತಕ್ಕಂಥ ಶಿಲೀಂಧ್ರನಾಶಕಗಳಾದ ಟ್ರೈಫ್ಲಾಕ್ಸಿಸ್ಟ್ರಾಬುಲಿನ್ ಮತ್ತು ಟೆಬುಕೋನೋಸೋಲ್, ಇದು ಒಂದು ಮಿಶ್ರಣ ರೂಪದಲ್ಲಿ ಬರತಕ್ಕಂಥ ಒಂದು ಶಿಲೀಂಧ್ರನಾಶಕ, ಇವುಗಳನ್ನು ಕೂಡ ಬಳಸ್ಕೋಬಹುದು. ಇದು ಮುಖ್ಯವಾಗಿ ಬೆಂಕಿ ರೋಗದ ಬಗ್ಗೆ ಆಯಿತು. ಇನ್ನು ಎಲೆ ಕವಚೆ ಕೊಳೆ ರೋಗ ಅಂತ ತಾವು ಹೇಳಿದ್ರಿ, ಈ ಒಂದು ರೋಗ ಯಾವ ಹಂತದಲ್ಲಿ ಹೆಚ್ಚು ಕಂಡುಬರುತ್ತೆ ಅಂತ? ಈ ಎಲೆ ಕವಚಿಕೊಳ್ಳೋ ರೋಗ ಇದು ಒಂದು ಶಿಲೀಂಧ್ರ ಬರತಕ್ಕಂಥ ಒಂದು ರೋಗ. ಇದು ಮಣ್ಣಿನಲ್ಲಿ ಆಶ್ರಯ ಇರತಕ್ಕಂಥ ಒಂದು ರೋಗ. ಈ ಒಂದು ರೋಗ ಸಾಮಾನ್ಯವಾಗಿ ನಾವು ಗಮನಿಸೋದು ಈ ತೆಂಡೆ ಹೊಡೆಯುವ ಸಮಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದರಲ್ಲೂ ಕೂಡ ಈ ನೀರಿನ ಎಲೆ ಕವಚ ಭಾಗದಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಅದರ ನಂತರ ಈ ಮಚ್ಚೆಗಳು ಕ್ರಮೇಣ ಬೆಳೆದು ಕವಚದ ಎಲೆ ಕವಚದವರೆಗೂ ಬಂದು ಸಂಪೂರ್ಣವಾಗಿ ಬೀಜಗಳೆಲ್ಲ ಕೊಳೆಯುವುದನ್ನು ನಾವು ಗಮನಿಸ್ತೇವೆ. ಮತ್ತೆ ಗಿಡಗಳೆಲ್ಲ ಕುಂಠಿತವಾಗಿ ಗಿಡವೆಲ್ಲ ಸಾಯುವುದು ಕೂಡ ನಾವು ಗಮನಿಸ್ತೇವೆ. ಈ ಒಂದು ರೋಗ ಸಾಮಾನ್ಯವಾಗಿ ನೀರಿನಿಂದ ಹರಡುವಂತ ಒಂದು ರೋಗ. ಇದರಲ್ಲೂ ಕೂಡ ಈ ಒಂದು ಶಿಲೀಂಧ್ರ ಒಂದು ಸಾಸಿವೆ ಕಾಳಿನಂತೆ ಒಂದು ಆಕಾರದಲ್ಲಿ ಇದ್ಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವುದು ಜಾಸ್ತಿ ಗಮನಿಸ್ತೀವಿ. ಅಂದ್ರೆ ಮಣ್ಣಲ್ಲೇ ಇರುತ್ತೆ, ಮಣ್ಣಲ್ಲೇ ಆಶ್ರಯವಾಗಿರುತ್ತೆ. ಅದು ಯಾವಾಗ ಗಿಡ ಹಾಕ್ತೀವೋ ಆ ಸಮಯದಲ್ಲಿ ರೋಗಾಣುಗಳು ಹೆಚ್ಚು ಇಟ್ಕೊಂಡು ಜಾಸ್ತಿ ಹಾನಿ ಮಾಡುತ್ತೆ. ಅಂದ್ರೆ ತಾವು ತಿಳಿಸಿದಾಗೆ ಈ ಲಕ್ಷಣಗಳು ಕಂಡು ಬರ್ತವೆ, ಎಲೆ ಕವಚ ಕೊಳೆಯುತ್ತೆ, ಎಲೆ ಕವಚ ಕೊಳೆಯೋದನ್ನು ಜಾಸ್ತಿ ಗಮನಿಸ್ತೇವೆ. ಅಂದ್ರೆ ಯಾವ ಒಂದು ವಾತಾವರಣ ಇದಕ್ಕೆ ಅನುಕೂಲಕರವಾಗಿರುತ್ತೆ ಅಂತೀರಿ? ಇದಕ್ಕೆ ವಾತಾವರಣ ಅಂತ ಹೇಳಿದ್ರೆ ಈಗ ಒಂದು ಗಿಡದಿಂದ ಗಿಡ ಅಂತರ ತುಂಬಾ ಕಡಿಮೆ ಇದ್ದ ಒಂದು ಸಂದರ್ಭದಲ್ಲಿ ಯಾವಾಗ ತೇವಾಂಶ ಜಾಸ್ತಿ ಆಗುತ್ತೋ ಅಂತ ಒಂದು ಸಂದರ್ಭದಲ್ಲಿ, ಮತ್ತೆ ಮಣ್ಣಿನಲ್ಲಿ ತೇವಾಂಶ ಯಾವಾಗ ಜಾಸ್ತಿ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ರೋಗದ ಲಕ್ಷಣಗಳು ತುಂಬಾ ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ನಾವು ಈ ಒಂದು ರೋಗವನ್ನ ನಾವು ಮುನ್ನೆಚ್ಚರಿಕ್ರಮವಾಗಿ ನೋಡ್ಕೋಬೇಕಾಗತ್ತೆ. ಅದರಲ್ಲೂ ಕೂಡ ತೆಂಡೆ ಒಡೆಯುವ ಸಮಯದಲ್ಲಿ ಈ ರೋಗ ಜಾಸ್ತಿ ಬರೋದ್ರಿಂದ ಆ ಒಂದು ಹಂತದಲ್ಲಿ ನಾವು ಏನಾದರೂ ನಿರ್ವಹಣೆ ಕ್ರಮಗಳು ತಗೊಂಡಾಗ ಈ ರೋಗವನ್ನು ಸಂಪೂರ್ಣವಾಗಿ ನಾವು ಹತೋಟಿಯಲ್ಲಿ ಇಡಬಹುದು. ಅಂದ್ರೆ ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ನಮ್ಮಲ್ಲಿ ಈಗ ಬಂದಿರತಕ್ಕಂಥ ಒಂದು ಸಾಕಷ್ಟು ಹೊಸದಾಗಿ ಬಂದಿರತಕ್ಕಂಥ ಶಿಲೀಂಧ್ರನಾಶಕಗಳು ಇವೆ. ಅದರಲ್ಲೂ ಕೂಡ ಕಾರ್ಬನ್ಡೈಸಮ್ ಅನ್ನು ಕೂಡ ಬಳಸಬಹುದು. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಶಿಲೀಂಧ್ರನಾಶಕಗಳಾಗಿ ಹೆಕ್ಸಕೋನೋಸೋಲ್ ಅಂತ ಒಂದು ಶಿಲೀಂಧ್ರನಾಶಕ, ಅದು 2 ಮಿಲಿ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗತ್ತೆ. ಅಥವಾ ಪ್ರೊಪಿಕೋನೋಸೋಲ್ ಅಂತ ಒಂದೊಂದು ಶಿಲೀಂಧ್ರನಾಶಕ, ಅದು 1 ಮಿಲಿ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು. ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ಥೈಫ್ಲೂಸಮೈಡ್ ಅಂತ ಒಂದು ಶಿಲೀಂಧ್ರನಾಶಕ, ಇದು 1 ಮಿಲಿ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಇಲ್ಲಿ ನಾವು ಮುಖ್ಯವಾಗಿ ಏನು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಈ ಸಿಂಪಡಣೆ ಮಾಡುವುದಕ್ಕೆ ಮುನ್ನ ನಾವು ನೀರನ್ನು ಸಂಪೂರ್ಣವಾಗಿ ತಪ್ಪಾಕಿ ತದನಂತರ ನಾವು ಇದನ್ನು ನಾವು ಸಿಂಪಡಣೆ ಮಾಡುವುದರಿಂದ ನಮಗೆ ಹೆಚ್ಚು ಫಲಿತಾಂಶ ನಾವು ಗಮನಿಸಬಹುದು ಇದರಲ್ಲಿ. ಇದು ಮುಖ್ಯವಾಗಿ ಎಲಕವಚ ಕೊಳೆ ರೋಗದ ಕೊಳೆ ರೋಗದ ಇನ್ನೊಂದು ತಾವು ತಿಳಿಸಿದ್ದು ಈ ದುಂಡಾಣು ಅಂಗಮಾರಿ ರೋಗ ಅಂತ ಅಂದು, ಇದು ಯಾವ ಹಂತದಲ್ಲಿ ಕಂಡುಬರುತ್ತೆ ಅಂತೀರ? ಈ ದುಂಡಾಣು ಅಂಗಮಾರಿ ರೋಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಅತಿ ತೀವ್ರವಾಗಿ ಬರ್ತದೆ. ನಮ್ಮ ಒಂದು ಪ್ರದೇಶದಲ್ಲಿ ಈಗೀಗ ಹೆಚ್ಚಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಇದು ಕೂಡ ಬೇರೆ ಬೇರೆ ಹಂತದಲ್ಲಿ ಕಣ್ಣು ನೋಡ್ತೀವಿ. ಒಂದು ಸಸಿ ಮಡಿಯಲ್ಲಿ ನೋಡ್ತೀವಿ, ಇನ್ನೊಂದು ನಾಟಿ ಮಾಡಿದ ನಂತರ ಕೂಡ ನೋಡ್ತೀವಿ. ಇಲ್ಲಿ ಏನು ಪ್ರಮುಖ ಲಕ್ಷಣಗಳೇನಂತ ಹೇಳಿದ್ರೆ, ಈ ಗೆರೆಯ ತುದಿ ಭಾಗದಿಂದ ಸಂಪೂರ್ಣವಾಗಿ ಎಲೆಯೆಲ್ಲ ಒಣಗುತ್ತಾ ಬಂದ್ಬಿಟ್ಟು ಈ ಬೀಜಗಳು ಕಟ್ಟೋದೇ ಇಲ್ಲ ಅಂತ ಒಂದು ಸಂದರ್ಭ ಕೂಡ ನಾವು ನೋಡ್ತೀವಿ. ಅದೇ ಸಸಿ ಮಡಿಯಲ್ಲಿ ಸಂಪೂರ್ಣವಾಗಿ ಸಸಿ ಮಡಿಯೆಲ್ಲ ಸಾಯುವುದು ಕೂಡ ನಾವು ಒಣಗೋದನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಈ ಒಂದು ದುಂಡಾಣು ರೋಗಕ್ಕೆ ಯಾವುದೇ ರೀತಿಯಾದಂತ ಒಂದು ಔಷಧಿ ಅನ್ನೋದು ಸಿಂಪಡಣೆ ಮಾಡಕ್ ಆಗೋದಿಲ್ಲ. ಈ ಒಂದು ರೋಗ ಕೂಡ ಬಿತ್ತನೆ ಬೀಜದಿಂದ ಹರಡುವಂತ ಒಂದು ರೋಗ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಬಿತ್ತನೆ ಬೀಜವನ್ನ ಈ ಸ್ಟೆಪ್ಟೋಸೈಕ್ಲಿನ್, ಇದೊಂದು ಆಂಟಿಬಯೋಟಿಕ್, ಸ್ಟೆಪ್ಟೋಸೈಕ್ಲಿನ್ ಅನ್ನ ಒಂದು ದುಂಡಾಣು ನಾಶಕವನ್ನ ಇದರ ಜೊತೆಗೆ ತಾಮ್ರದ ಆಕ್ಸಿಕ್ಲೋರೈಡ್, ಈ ಸ್ಟೆಪ್ಟೋಸೈಕ್ಲಿನ್ ಅನ್ನ 1/2 ಗ್ರಾಂ ಪ್ರತಿ ಲೀಟರ್ನಲ್ಲಿ, ತಾಮ್ರದ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಇದನ್ನ ಬೀಜೋಪಚಾರ ಮಾಡಿ ಅಥವಾ ಅಂತ ಒಂದು ಮಿಶ್ರಿತವಾದ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ತದನಂತರ ನಾವು ಬಿತ್ತನೆ ಮಾಡುವುದರಿಂದ ಈ ರೋಗವನ್ನ ನಾವು ತಡೆಗಟ್ಟಬಹುದು. ಅದರಲ್ಲೂ ಕೂಡ ಈ ಒಂದು ರೋಗ ಸಾಮಾನ್ಯವಾಗಿ ಈ ಆಶ್ರಯ ಕಳೆಗಳು ಇರ್ತಾವಲ್ಲ, ಆ ಒಂದು ಕಳೆಗಳಿಂದ ಹರಡುವುದು ಜಾಸ್ತಿ ಆಗುತ್ತೆ. ಅಂದ್ರೆ ಆ ಕಳೆಗಳು ಯಾವ್ಯಾವು ಅಂತೀರಿ ಸರ್? ಈಗ ಸಾಮಾನ್ಯವಾಗಿ ಗರಿಕೆ ಹುಲ್ಲು ಅಂತ ಹೇಳ್ತೀವಿ, ಹುಲ್ ಜಾತಿಗೆ ಸೇರಿದಂತ ಎಲ್ಲಾ ಒಂದು ಇವೆಲ್ಲ ಆಶ್ರಯ ಕಳೆಗಳೆಲ್ಲ ಈ ಒಂದು ರೋಗಕ್ಕೆ ಆಶ್ರಯವಾಗಿ ಸೇರ್ಕೊಂಡಿರ್ತವೆ. ಇವನ್ನೆಲ್ಲ ನಾವು ನಾಶ ಮಾಡಬೇಕಾಗತ್ತೆ, ಬದುಗಳನ್ನ ಸ್ವಚ್ಛವಾಗಿಡಬೇಕಾಗತ್ತೆ, ಮತ್ತೆ ಕಳೆನಾಶಕ ಬಳಕೆ ಮಾಡಬೇಕಾಗತ್ತೆ. ಸೊ ಇದರಿಂದ ನಾವು ರೋಗವನ್ನ ನಿರ್ವಹಣೆ ಮಾಡಬಹುದು. ಇನ್ನೊಂದು ನಾವು ಗಮನಿಸಬೇಕಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ರೋಗಗಳು ನೋಡ್ಬೇಕಂತ ಹೇಳಿದ್ರೆ, ಈ ಸಾರಜನಕ ಬಳಕೆ ಅತಿ ಕಡಿಮೆ ಮಾಡುವುದರಿಂದ ಅಥವಾ ಇವುಗಳ ಹಂತನ ಜಾಸ್ತಿ ಮಾಡಬೇಕಾಗತ್ತೆ, ಇವುಗಳ ಹಾಕುವುದು ಲೈಕ್ 2 ಭಾಗ ಹಾಕೋ ಬದಲು 3 ಭಾಗ ಹಾಕೋದು, 4 ಭಾಗ ಹಾಕೋದ್ರಿಂದ ಭಾಗ ಮಾಡಿ ಹಾಕೋದ್ರಿಂದ ಸೊ ನಾವು ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಅಂದ್ರೆ ಇದಕ್ಕೆ ಇಂಥ ಒಂದು ಸೂಕ್ತವಾದಂತಹ ವಾತಾವರಣ ಇದ್ದಾಗ ಹೆಚ್ಚಾಗಿ ಬರುತ್ತೆ ಅಂತ ಏನ ಇದಾವ? ಈಗ ಸಾಮಾನ್ಯವಾಗಿ ಈ ಒಂದು ದುಂಡಾಣು ರೋಗಗಳಿಗೆ ಸಾಮಾನ್ಯವಾಗಿ ಉಷ್ಣಾಂಶ ಜಾಸ್ತಿ ಬೇಕಾಗುತ್ತೆ, 30-35 ಡಿಗ್ರಿ ಸೆಲ್ಸಿಯಸ್ ಈ ಒಂದು ಉಷ್ಣಾಂಶ ಇದ್ದಲ್ಲಿ ಮತ್ತೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಕಂಡು ಬಂದಿದೆ. ಇನ್ನೊಂದು ತಾವು ತಿಳಿಸಿದ್ದು ಈ ತೆನೆ ಕವಚ ಕೊಳೆ ರೋಗ ಅಂತ, ಅಂದು ಇದು ಮುಖ್ಯವಾಗಿ ಯಾವ ಹಂತದಲ್ಲಿ ಕಂಡು ಬರುತ್ತೆ? ಈ ಒಂದು ರೋಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಅದು ಕೂಡ ಎಲ್ಲಾ ಒಂದು ತಳಿಗಳಲ್ಲೂ ಕೂಡ ಈ ಒಂದು ರೋಗ ತೀವ್ರವಾಗಿ ಬರ್ತಾ ಇದೆ. ತೆನೆ ಕವಚಿಕೊಳ್ಳೋ ರೋಗ ಈ ಕವಚ ಭಾಗದಲ್ಲಿ, ಅಂದ್ರೆ ತೆನೆ ಕವಚ ಭಾಗದಲ್ಲಿ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಂಡು ಒಳ್ಳೆ ಹಾವಿನ ಪರಗಳಂತೆ ಕಾಣಿಸ್ಕೊಳ್ಳುತ್ತೆ. ಅದು ಒಂದು ಪ್ರಮುಖ ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ, ಈ ತೆನೆ ಸುಮಾರು 50%ರಷ್ಟು ಭಾಗ ಮಾತ್ರ ಹೊರಗಡೆ ಬರುತ್ತೆ, 50%ರಷ್ಟು ಭಾಗ ತೆನೆ ಹೊರಗಡೆ ಕುತ್ಕೊಂಡು ಇರುತ್ತೆ. ಅದರಿಂದ ಒಳಗಿರುವಂತ ತೆನೆ ಬೀಜಗಳೆಲ್ಲ ಸಂಪೂರ್ಣವಾಗಿ ಕೊಳೆಯೋದು ನಾವು ಸಾಮಾನ್ಯವಾಗಿ ಗಮನಿಸ್ತೇವೆ. ಸೊ ಇದಕ್ಕೆ ನಾವೇನಂತ ಹೇಳಿದ್ರೆ, ಈ ಒಂದು ರೋಗ ಕೂಡ ಬೀಜದಿಂದ ಒಂದು ಪಸರಿಸಿದಂತ ಒಂದು ರೋಗ, ಅದಕ್ಕೆ ಬೀಜೋಪಚಾರ ಒಂದು ಮಾಡಬೇಕು, ಎರಡನೇದು ಕಾರ್ಬನ್ ಡೈಸಿಮ್ ಅನ್ನ ಶಿಲೀಂಧ್ರ ನಾಶಕವನ್ನ ಒಂದು ತೆನೆ ಬರುವ ಮುಂಚೆನೆ ನಾವು ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನ ನಾವು ಹತೋಟಿಯಲ್ಲಿ ಇಡಬಹುದು. ಅಂದ್ರೆ ಯಾವ ರೀತಿಯಾದಂತಹ ವಾತಾವರಣದ ಅಂಶಗಳು ಇದಕ್ಕೆ ಅನುಕೂಲಕರ ಅಂತೀರ? ಇದಕ್ಕೆ ಸಾಮಾನ್ಯವಾಗಿ ತೇವಾಂಶ ಯಾವಾಗ ಜಾಸ್ತಿ ಇರುತ್ತೋ, ಉಷ್ಣಾಂಶ ಕಡಿಮೆ ಇದ್ದು ಮತ್ತೆ ತೇವಾಂಶ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ರೀತಿಯಾದಂತ ಶಿಲೀಂಧ್ರಗಳೆಲ್ಲ ಬಂದು ಸೇರ್ಕೊಂಡು ಆ ಕೊಳೆಯೋ ಭಾಗದಲ್ಲಿ ಹೆಚ್ಚಾಗಿ ಈ ಕಾಳುಗಳೆಲ್ಲ ಬಣ್ಣ ತಿರುಗುವುದು ಜಾಸ್ತಿ ನಾವು ಗಮನಿಸ್ತೀವಿ, ಬಣ್ಣ ಕಳ್ಕೊಳ್ತವೆ. ಇಲ್ಲೂ ಕೂಡ ನಾವು ಒತ್ತಾಗಿ ನಾಟಿ ಮಾಡಿದಾಗಲೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಈ ಒಂದು ರೋಗ ತೆನೆ ಬರುವ ಆ ಸಮಯದಲ್ಲಿ ಮಾತ್ರ ಹೆಚ್ಚಾಗಿ ಬರೋದ್ರಿಂದ ಈ ಒತ್ತಾಗಿ ನಾಟಿ ಮಾಡೋದ್ರಿಂದ ಏನು ಅಷ್ಟು ಪರಿಣಾಮ ಬೀರೋದಿಲ್ಲ. ಆದ್ರೆ ಬೆಂಕಿ ರೋಗಕ್ಕೆ ಮತ್ತೆ ಎಲೆ ಕವಚಿಕೊಳ್ಳೆ ರೋಗಕ್ಕೆ ಮತ್ತೆ ದುಂಡಾಣು ಅಂಗಮಾರಿ ರೋಗಕ್ಕೆ ಈ ಒಂದು ಒತ್ತಾಗಿ ನಾಟಿ ಮಾಡುವುದರಿಂದ ಪರಿಣಾಮ ಜಾಸ್ತಿ ಹೆಚ್ಚಾಗಿ ನೋಡಬಹುದು ನಾವಲ್ಲಿ. ಇನ್ನೊಂದು ತಾವು ತಿಳಿಸಿದ್ದು ಊದುಬತ್ತಿ ರೋಗ ಅಥವಾ ಊದುಬತ್ತ ರೋಗ ಅಂತ, ಇದು ಯಾವ ಒಂದು ಜೀವಾಣುವಿನಿಂದ ಬರುತ್ತೆ ಅಂತ? ಈ ಉದ್ಬತ್ತಿ ರೋಗ ಕೂಡ ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಈ ಒಂದು ರೋಗ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ನೋಡಿರೋದಂದ್ರೆ ಮೈಸೂರು ಮತ್ತೆ ಹಾಸನ್ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬಂದಿದೆ. ಅದರಲ್ಲೂ ಕೂಡ ಜ್ಯೋತಿ ಅನ್ನೋ ಒಂದು ತಳಿಯಲ್ಲಿ ಎಲ್ಲಾ ಒಂದು ಸಂದರ್ಭದಲ್ಲಿ ಅದು ಜಾಸ್ತಿ ಬಂದಿದೆ. ಈ ಒಂದು ರೋಗದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ, ತೆನೆಯೆಲ್ಲ ಸಂಪೂರ್ಣವಾಗಿ ಒಳ್ಳೆ ಊದುಬತ್ತಿಯಂತೆ ಪರಿವರ್ತನೆಗೊಳ್ಳುತ್ತೆ. ಸಾಮಾನ್ಯವಾಗಿ ನಾವು ಸುರ್ಸುರ್ಬತ್ತಿ ಯಾವ ರೀತಿ ನೋಡ್ತೇವೆ ಸುಮಾರು ಅದೇ ರೀತಿಯಾಗಿ ಕಂಡು ಬರುತ್ತೆ. ಈ ಒಂದು ರೋಗ ನಾವು ಕಂಡುಕೊಳ್ಳೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂತ ಒಂದು ಗಿಡಗಳನ್ನ ಕಿತ್ತಿ ನಾಶ ಮಾಡ್ಬೇಕಾಗತ್ತೆ. ಎರಡನೇದು ಅಂತ ಹೇಳಿದ್ರೆ, ಇದು ಬೀಜದಿಂದ ಪಸರಿಸುವಂತ ಒಂದು ರೋಗ ಆಗಿದ್ದು ಇದಕ್ಕೆ ಬಿಸಿನೀರಿನ ಉಪಚಾರ ಮಾಡಬೇಕಾಗತ್ತೆ. ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡ್ಬೇಕು. ಸಾಮಾನ್ಯವಾಗಿ ಈಗ ಬಿಸಿನೀರು ಎಷ್ಟು ಬಿಸಿ ಇರಬೇಕು ಅಂತ ರೈತರಿಗೆ ಅಷ್ಟು ತುಂಬಾ ಕಷ್ಟ ಆಗುತ್ತೆ. ಅದ್ರಲ್ಲಿ ಉಗುರುಬೆಚ್ಚು ಅಂತ ಹೇಳ್ತೀವಲ್ಲ, ಅಂತ ಒಂದು ಅಂದ್ರೆ ನಾವು 52 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಅದೊಂದು 15-20 ನಿಮಿಷ ಕಾಲ ಚೆನ್ನಾಗಿ ಬೀಜೋಪಚಾರ ಮಾಡಿ ತದನಂತರ ಬಿತ್ತನೆ ಮಾಡುವುದರಿಂದ ಬೀಜದಲ್ಲಿರೋ ಇರತಕ್ಕಂತ ರೋಗಾಣುಗಳನ್ನ ನಾವು ನಾಶ ಮಾಡ್ತೀವಿ. ಅದರಲ್ಲಿಂದ ನಾವು ಯಾವುದೇ ರೀತಿಯಾದಂತ ಇದಕ್ಕೆ ನಾವು ಪಸರಿಸೋದನ್ನ ಕಡಿಮೆ ಮಾಡಬಹುದು. ಇತ್ತೀಚಿನ ದಿನದಲ್ಲಿ ಕೆಲವೊಂದು ರೋಗ ನಿರೋಧಕ ತಳಿಗಳು ಹೆಚ್ಚಾಗಿ ಬಳಕೆ ಮಾಡ್ತಾ ಇದೀವಿ, ಅದರಲ್ಲೂ ಕೂಡ ಬೆಂಕಿ ರೋಗಕ್ಕೆ BR2655 ಈ ಒಂದು ತಳಿ ರೋಗ ನಿರೋಧಕ ತಳಿ. ಈ ತಳಿ ಬಂದ್ಬಿಟ್ಟು ಈ ಊದುಬತ್ತ ರೋಗಕ್ಕೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ತಳಿಯಲ್ಲಿ. ಅಂದ್ರೆ ಹೆಚ್ಚಾಗಿ ತುತ್ತಾಗುತ್ತೆ ಅದೇ ಬೆಂಕಿ ರೋಗಕ್ಕೆ ನೋಡಿದ್ರೆ ಅದು ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ತಳಿ. ಸೊ ಅದರಿಂದ ಇಂಥ ಒಂದು ತಳಿಗಳನ್ನ ಬಳಕೆ ಮಾಡಬೇಕಾದ್ರೆ ಕೂಡ ನಾವು ಹೆಚ್ಚಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಕೆಲವೊಂದು ಪ್ರದೇಶದಲ್ಲಿ ಸುಮಾರು 50-60% ಭಾಗ ಊದುಬತ್ತಿ ರೋಗ ಕಂಡು ಬಂದಿತ್ತು. ಅಂದ್ರೆ ಅಲ್ಲಿ ಕಾಳುಗಳೇ ಬರೋದಿಲ್ಲ, ಕಾಳುಗಳೇ ಸಂಪೂರ್ಣವಾಗಿ ಏನು ಬರೋದಿಲ್ಲ, ಶೇಕಡಾ 100%-100% ಹಾನಿಯಾಗುವ 100-100% ಕೂಡ ನಿಮ್ಗೆ ಜಾಸ್ತಿ ಹಾನಿಯಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಾಗಿ ನಾವು ಇರಬೇಕಾಗುತ್ತೆ. ಇದಕ್ಕೆ ಈ ವಾತಾವರಣದ ಅಂಶಗಳು ಹೇಗಿರಬೇಕಾಗತ್ತೆ? ಈಗ ಇದು ಜಾಸ್ತಿ ವಾತಾವರಣದ ಮೇಲೆ ಅಷ್ಟೊಂದು ಏನು ನಿರ್ಭರವಾಗಿಲ್ಲ, ಬೀಜದ ಮೂಲಕ ಹರಡುವುದರಿಂದ. ಮತ್ತೆ ಈ ಕೆಲವೊಂದು ಕಳೆಗಳಿದಾವೆ, ಆ ಕಳೆಗಳಲ್ಲಿ ನಾವು ಸಾಮಾನ್ಯವಾಗಿ ಬದುಗಳಲ್ಲಿ ನೋಡಿದಾಗ ಆ ಬದುಗಳ ಮೇಲೆ ಇರತಕ್ಕಂಥ ಕಳೆಗಳ ಈ ತೆನೆಗಳು ಕೂಡ ಈ ರೀತಿ ಊದುಬತ್ತಿಯಂತೆ ಪರಿವರ್ತನೆಗೊಂಡಿರ್ತವೆ, ಸಣ್ಣ ಪ್ರಮಾಣದಲ್ಲಿ ಇರ್ತವೆ. ಅದೇ ಇವೆಲ್ಲ ಹುಲ್ ಜಾತಿಗೆ ಸೇರತಕ್ಕಂತ ಒಂದು ಕಳೆಗಳು. ಸೊ ಇವುಗಳನ್ನ ನಾವು ಅದನ್ನ ನಾಶ ಮಾಡುವುದು ಒಂದು ಪ್ರಮುಖ ಒಂದು ನಿರ್ವಹಣೆ ಕ್ರಮ ಆಗಿದೆ. ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಎಲ್ಲಾ ಒಂದು ರೋಗ ನಿರ್ವಹಣೆ ಕ್ರಮದಲ್ಲಿ ಸ್ವಚ್ಛತೆ. ನಾವು ಈಗ ನಾವು ಯಾವ ರೀತಿ ಡೆಂಗು ಇವಕ್ಕೆಲ್ಲ ಸ್ವಚ್ಛತೆ ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಗಿಡಗಳು ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಅಂದ್ರೆ ಬದುಗಳ ಮೇಲೆ ಕಳೆ ಗಿಡಗಳು ಬೇರೆ ಹುಲ್ಲು ಇದು ಬೆಳೆಯೋದಕ್ಕೆ ಅವಕಾಶ ಕೊಡಬಾರದು. ಇದು ಮುಖ್ಯವಾಗಿ ಊದ್ಬತ್ತ ರೋಗದ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಎಲೆ ಚುಕ್ಕೆ ರೋಗ ಅಂತ. ಹೌದು, ಇದು ಯಾವ ಒಂದು ರೋಗಾಣುವಿನಿಂದ ಬರುತ್ತೆ ಅಂತೀರ? ಈ ಒಂದು ಎಲೆ ಚುಕ್ಕೆ ರೋಗ ಡ್ರೆಕ್ಸ್ಲರಾ ಒರೈಸೆ ಅಥವಾ ಹೆಲ್ಮೆಂಥೋಸ್ಪೋರಿಯಂ ಒರೈಸೆ ಅಂತ ಇದನ್ನ ನಾವು ಕರಿತೇವೆ. ಈ ಒಂದು ಶಿಲೀಂಧ್ರ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಕಂಡು ಬರೋದಿಲ್ಲ, ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಒಂದು ರೋಗ ಯಾವಾಗ ಪೋಷಕಾಂಶಗಳು ಕಡಿಮೆ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ರೋಗ ಜಾಸ್ತಿ ತೀವ್ರವಾಗಿ ಕಂಡು ಬರುತ್ತೆ. ಅದರಲ್ಲೂ ಕೂಡ ತೆನೆ ಹೊರಬರೋ ಸಮಯದಲ್ಲಿ ಮತ್ತೆ ತೆನೆ ಹೊರ ಬಂದ ಸಮಯದಲ್ಲಿ ಕಾಳು ತುಂಬುವ ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ರೋಗ ಜಾಸ್ತಿ ಕಂಡು ಬರುತ್ತೆ. ಈ ರೋಗಕ್ಕೆ ನಿರ್ವಹಣೆ ಕ್ರಮಗಳು ಸಾಮಾನ್ಯವಾಗಿ ನಾವು ಒಳ್ಳೆ ಪೋಷಕಾಂಶಗಳು ಕೊಟ್ಟಾಗ ಈ ರೋಗದ ನಿರ್ವಹಣೆ ಸಾಮಾನ್ಯವಾಗಿ ಚೆನ್ನಾಗಿ ಮಾಡಬಹುದು. ಈ ರೋಗ ಸಮತೋಲನ ಗೊಬ್ಬರ ಕೊಡಬೇಕು, ಸಮತೋಲನ ಗೊಬ್ಬರ ಕೊಡಬೇಕಾಗತ್ತೆ. ತುಂಬಾ ತೀವ್ರವಾಗಿ ಏನಾದರೂ ಈ ರೀತಿಯಾದ ರೋಗ ಬಂದಾಗ ಈ ಒಂದು ರೋಗಕ್ಕೆ ನಾವು ಬೀಜೋಪಚಾರ ಮಾಡುವುದರಿಂದ ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಈಗ ಮ್ಯಾಂಕೋಸೆಬ್ ಅಂತ ಒಂದು ಶಿಲೀಂಧ್ರ ನಾಶಕ, ಇದನ್ನ ನಾವು 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬಹುದು. ಈಗ ತುಂಬಾ ತೀವ್ರವಾಗಿ ರೋಗ ಬಂತು ಅಂದ್ರೆ ಇದೇ ಒಂದು ಶಿಲೀಂಧ್ರ ನಾಶಕವನ್ನ 2.5 ಗ್ರಾಮಿನಂತೆ ಸಿಂಪಡಣೆ ಮಾಡುವುದರಿಂದ ರೋಗವನ್ನ ಹತೋಟಿಯಲ್ಲಿ ಇಡಬಹುದು. ಅಂದ್ರೆ ವಾತಾವರಣದ ಅಂಶಗಳು ಹೇಗಿದ್ದಾಗ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ? ಈ ರೋಗಕ್ಕೆ ಕೂಡ ಸಾಮಾನ್ಯವಾಗಿ ಅತಿ ಉಷ್ಣಾಂಶ ಸ್ವಲ್ಪ ಹೆಚ್ಚು ಇರುವ ಸಂದರ್ಭದಲ್ಲಿ ಮತ್ತೆ ತುಂತುರು ಮಳೆ ಬರುವ ಒಂದು ಸಂದರ್ಭದಲ್ಲಿ ಆ ಒಂದು ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಒಂದು ರೀತಿ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗಿರುತ್ತೆ, ಸ್ವಲ್ಪ ಕಡಿಮೆ ಆಗಿರುತ್ತೆ ಚಳಿಗಾಲದಲ್ಲಿ ಸೊ ಆ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನೋಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಬೇರುಗಂಟು ರೋಗ ಅಂತ ಅಂದು, ಇದು ಮುಖ್ಯವಾಗಿ ಯಾವ ಒಂದು ಜೀವಿಯಿಂದ ಬರುತ್ತೆ ಅಂತೀರ? ಈ ಬೇರ್ಗಂಟು ರೋಗ ಬಂದು ಜಂತು ಹುಳುಗಳಂತ ಬರ್ತಕ್ಕಂತ ಒಂದು ರೋಗ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ KR ಪೇಟೆ ಮತ್ತೆ ಹಾಸನ್ ಈ ಒಂದು ಪ್ರದೇಶದಲ್ಲಿ ಒಂದು ಸುಮಾರು 5-6 ವರ್ಷಗಳ ಹಿಂದೆ ಈ ಒಂದು ರೋಗ ಕಂಡು ಬಂದಿತ್ತು. ಅಂದ್ರೆ ಅಲ್ಲೇ ಯಾಕೆ ಬರೋದಕ್ಕೆ ಕಾರಣ ಅಂತೀರ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಮಣ್ಣು ಯಾವ ರೀತಿ ಅಲ್ಲಿ ಇರುತ್ತೆ ಅದ್ರ ಮೇಲೆ ನಿರ್ಭರವಾಗಿರುತ್ತೆ. ಅಲ್ಲಿ ಯಾವ್ದೋ ಜಂತು ಹುಳು ಬಂದು ಸೇರ್ಕೊಂಡಿತ್ತು, ಬೇರೆ ಕಡೆಯಿಂದ ಎಲ್ಲೋ ಬೀಜಗಳು ತಂದು ಹಾಕಿದ್ರು, ಆ ಒಂದು ಕಾರಣ ಇರಬಹುದು. ಮತ್ತೆ ಸತತವಾಗಿ ಭತ್ತ ಬೆಳೆಯೋದ್ರಿಂದಲೂ ಬರಬಹುದು. ಅದು ಸಾಮಾನ್ಯವಾಗಿ ನಾವು ಹಾಸನ ಮತ್ತೆ KR ಪೇಟೆ ನಮ್ಮ ತುಂಬಾ ಭತ್ತ ಬೆಳೆಯುವಂತ ಒಂದು ಪ್ರದೇಶ ಅದು. KR ಪೇಟೆ ಅಂತೂ ಸಾಮಾನ್ಯವಾಗಿ ಭತ್ತ ಜಾಸ್ತಿ ಬೆಳೆಯುವಂತ ಪ್ರದೇಶ. ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಒಂದು ಸುಮಾರು 10 ವರ್ಷಗಳಿಂದ ಪ್ರತಿ ವರ್ಷ ನಾವು ನೋಡ್ತಾನೆ ಬರ್ತಾ ಇದೀವಿ, ಒಂದಲ್ಲ ಒಂದು ಇದರಲ್ಲಿ ಹಂತದಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರ? ಸಾಮಾನ್ಯವಾಗಿ ಇದು ಸಸಿಮಡಿಯಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ ಸಸಿಮಡಿಯಲ್ಲಿ ಗಿಡವೆಲ್ಲ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಸಸಿಗಳು ಬೆಳವಣಿಗೆ ಇರೋದಿಲ್ಲ. ಅದರಲ್ಲೂ ಕೂಡ ನಾವು ಇದನ್ನ ಪ್ರಮುಖ ಲಕ್ಷಣ ಅಂತ ಏನ್ ಹೇಳಿದ್ರೆ ಗಿಡವನ್ನ ಕಿತ್ತಿ ನೋಡಿದಾಗ ಬೇರುಗಳಲ್ಲಿ ಗಂಟು ಕಟ್ಟಿರ್ತವೆ, ಅದಕ್ಕೆ ಇದಕ್ಕೆ ಬೇರ್ಗಂಟು ರೋಗ ಅಂತ ಕರಿತೀವಿ. ಸೊ ಇದರಿಂದ ಒಂದು ಪ್ರಮುಖ ಲಕ್ಷಣ, ನಾವು ಇದನ್ನ ಎಲ್ಲಾ ರೈತರು ಇದನ್ನ ಗುರುತಿಸಬೇಕಾಗತ್ತೆ. ಸಸಿಮಡಿಯಲ್ಲಿ ಏನಾದರೂ ಸರಿಯಾಗಿ ಹಳದಿ ಬಣ್ಣ ತಿರುಗಿ ಕುಂಠಿತವಾಗಿ ಗಿಡ ಬೆಳವಣಿಗೆ ಇಲ್ಲದೆ ಒಂದು ಸಂದರ್ಭದಲ್ಲಿ ನಾವು ಒಂದು ಈ ಗಿಡವನ್ನು ಕಿತ್ತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಆ ಬೇರ್ ಗಂಟುಗಳನ್ನ ನೋಡಬೇಕಾಗತ್ತೆ. ಈ ನಾಟಿ ಮಾಡಿದ ಒಂದು ನಂತರ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರುತ್ತೆ, ಬಟ್ ಆದ್ರೆ ಸಸಿ ಮಡಿಯಲ್ಲಿ ಕಂಡು ಬರುವಷ್ಟು ಒಂದು ತೀವ್ರತೆ ನಾಟಿ ಮಾಡೋದು ಬಂದ ಮೇಲೆ ಅಷ್ಟೊಂದು ಕಂಡು ಬರೋದಿಲ್ಲ. ಮುಖ್ಯ ಜಮೀನಲ್ಲಿ ಅಷ್ಟು ಕಂಡು ಬರೋದಿಲ್ಲ. ಸಸಿ ಮಡಿಯಲ್ಲೇ ತುಂಬಾ ನಾವು ಸುಮಾರು 2015-2016 ಸುಮಾರು 900 ಹೆಕ್ಟೇರ್ಗೆ ಬೇಕಾಗಿರುವಂತ ಸಸಿ ಮಡಿಗಳು ನಾಶವಾಗಿ ಸಂಪೂರ್ಣ ನಾಶವಾಗಿರೋದನ್ನ ನಾವು ಗಮನಿಸಿದ್ದೇವೆ. ಬೆಳೆನೇ ಮುಂದುವರ್ಸ್ಕೊಂಡು ಹೋಗಕ್ಕಾಗಲ್ಲ, ಬೆಳೆ ಮುಂದುವರ್ಸಕ್ ಆಗೋದೇ ಇಲ್ಲ. ಸೊ ನಾವು ಈ ಒಂದು ರೋಗವನ್ನ ಮೊಟ್ಟ ಮೊದಲನೇದಾಗಿ ಗಮನಿಸ್ಕೋಬೇಕಾಗತ್ತೆ, ನೋಡ್ಬಿಟ್ಟು ತದನಂತರ ನಾವು ಈ ಒಂದು ಕೆಲವೊಂದು ಕೀಟನಾಶಕಗಳಿದಾವೆ, ಇದನ್ನ ಕೀಟನಾಶಕಗಳು ಉಪಯೋಗಿಸಿ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಯಾವ ಒಂದು ವಾತಾವರಣದ ಅಂಶಗಳೇನಾದ್ರೂ ಇದಕ್ಕೆ ಅನುಕೂಲಕರವಾಗಿದ್ದಾಗ ಇದು ಹೆಚ್ಚಾಗಿ ಕಂಡು ಬರುತ್ತೆ? ಇದು ಏನಂತ ಹೇಳಿದ್ರೆ, ಒಣ ಪದ್ಧತಿಯಲ್ಲಿ ಏನಾದರೂ ನಾವು ಬಿತ್ತನೆ ಮಾಡಿ ಈ ಸಸಿ ಮಾಡಿ ಏನಾದರೂ ಮಾಡ್ತಾ ಇದ್ರೆ ಈ ಒಂದು ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತದೆ. ಅಂದ್ರೆ ಇದು ಮಣ್ಣಲ್ಲೇ ಇರುತ್ತೆ, ಮಣ್ಣಲ್ಲೇ ಆಶ್ರಯವಾಗಿರುತ್ತೆ, ಜಂತು ಹುಳುಗಳು ಮಣ್ಣಲ್ಲೇ ಆಶ್ರಯವಾಗಿರುತ್ತೆ. ಅದು ಸುಮಾರು ಒಂದು 5-6 ವರ್ಷ ಅದೇ ಮಣ್ಣಲ್ಲಿರುತ್ತೆ. ನೀವು ಯಾವಾಗಾದ್ರೂ ಬಿತ್ತನೆ ಮಾಡಿ ಅವಾಗ ಅದು ಚೇತರಿಸ್ಕೊಳ್ಳಿ, ಅದು ಹಾನಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಮಣ್ಣಲ್ಲಿ ಗಾಳಿ ಸಂಚಾರ ಚೆನ್ನಾಗಿದ್ದಾಗ ಇದು ಹೆಚ್ಚಾಗಿರುತ್ತೆ ಅಂತ. ಹೌದು, ಸತತವಾಗಿ ನೀರು ನಿಲ್ಸೋದ್ರಿಂದ ಅವುಗಳು ಸಾಯೋದು ಜಾಸ್ತಿ ನೋಡ್ತೇವೆ. ಇನ್ನು ನಿರ್ವಹಣಾ ಕ್ರಮಗಳನ್ನು ಏನೇನು ಅನುಸರಿಸಬೇಕಾಗುತ್ತೆ ಅಂತ? ಈಗ ಮೊಟ್ಟ ಮೊದಲನೇದಾಗಿ ಈ ಸಸಿ ಮಡಿಗಳನ್ನ ಮಾಡೋಕೆ ಮುಂಚೆ ಈ ಒಂದು ಜಾಸ್ತಿ ಬರುವಂತ ಒಂದು ಪ್ರದೇಶದಲ್ಲಿ ಕಾರ್ಬೋಫ್ಯೂರಾನ್ ಅಂತ ಅರಳುಗಳು, ಇವುಗಳನ್ನ ನಾವು ಪ್ರತಿ ಹೆಕ್ಟೇರ್ಗೆ ಒಂದು 10 ಕೆಜಿ ಅಂತೆ ಚೆನ್ನಾಗಿ ಇದು ಮಾಡಿ ತದನಂತರ ನೀರನ್ನ ಚೆನ್ನಾಗಿ ತಪ್ಪಾಕಿ ಆಮೇಲೆ ಈ ಒಂದು ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಈ ಬೇವಿನಿಂಡಿ ಮತ್ತೆ ಹೊಂಗೆಹಿಂಡಿ ಇವುಗಳನ್ನ ಉಪಚರಿಸಿ ಕೂಡ ನಾವು ಮಾಡಬಹುದು. ಕೆಲವೊಂದು ಜೈವಿಕ ಕ್ರಮಗಳು ಇದಾವೆ, ಅದರಲ್ಲೂ ಕೂಡ ಈ ಪೆಸಲೋಮೈಸಿಸ್ ಅಂತ ಒಂದು ಶಿಲೀಂಧ್ರ ಅಥವಾ ಟ್ರೈಕೋಡರ್ಮಾ ಅಂತ ಒಂದು ಶಿಲೀಂಧ್ರ, ಇವುಗಳನ್ನ ಕೂಡ ನಾವು ಬಳಕೆ ಮಾಡಬಹುದು. ಇವುಗಳನ್ನ ನಾವು ಯಾವ ರೀತಿ ಬಳಕೆ ಮಾಡಬಹುದು ಅಂತ ಹೇಳಿದ್ರೆ, ಇವುಗಳನ್ನ ನಾವು ಒಂದು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಹಾಕುವುದರಿಂದ ಅವುಗಳ ಬೆಳವಣಿಗೆ ಜಾಸ್ತಿಯಾಗಿ ಈ ಜಂತು ಹುಳುಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಅಂದ್ರೆ ಈ ಪೆಸಲೋಮೈಸಿಸ್ ಮತ್ತು ಈ ಟ್ರೈಕೋಡರ್ಮಾ ಇವು ಶಿಲೀಂಧ್ರಗಳನ್ನೇ? ಇವು ಶಿಲೀಂಧ್ರಗಳೇ, ಹಾಗಾಗಿ ಇವುಗಳಿಗೆ ಆಹಾರ ಬೇಕಾಗತ್ತೆ. ಈ ನಾವು ಕೊಟ್ಟಿಗೆ ಗೊಬ್ಬರ ಏನ್ ಕೊಡ್ತೀವಲ್ಲ ಅವು ಆಹಾರವಾಗಿ, ಸೊ ಇವುಗಳ ಬೆಳವಣಿಗೆ ಚೆನ್ನಾಗತ್ತೆ. ಅದರಲ್ಲೂ ತೇವಾಂಶನೂ ಇರಬೇಕಾಗುತ್ತೆ, ತೇವಾಂಶ ಸ್ವಲ್ಪ ಮಟ್ಟಿಗೆ ಇರಬೇಕಾಗತ್ತೆ. ಈಗ ಭತ್ತಕ್ಕೆ ನಾವು ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ತೇವಾಂಶ ಇಟ್ಟೇ ಇಟ್ಟಿರ್ತೀವಿ, ಜಾಸ್ತಿ ಇಡುವ ಒಂದು ಪ್ರದೇಶಗಳಲ್ಲಿ ಈ ಒಂದು ಜಂತು ಹುಳುಗಳ ಬಾಧೆ ಕಡಿಮೆ ಇರುತ್ತೆ. ತುಂಬಾ ಒಣ ಪದ್ಧತಿಯಲ್ಲಿ ಮಾಡುವ ಒಂದು ಪ್ರದೇಶಗಳಲ್ಲಿ ಈ ಒಂದು ಜಂತು ಹುಳುಗಳ ಬಾಧೆ ಜಾಸ್ತಿ ಒಂದು ಕಂಡು ಬಂದಿದೆ. ಅಂದ್ರೆ ಈ ಶಿಲೀಂಧ್ರಗಳು ಯಾವ ರೀತಿ ಹಾನಿ ಮಾಡ್ತವೆ ಜಂತು ಹುಳುಗಳಿಗೆ? ಈ ಶಿಲೀಂಧ್ರಗಳು ಹೋಗ್ಬಿಟ್ಟು ಅವ ಜಂತು ಹುಳುಗಳ ಮೇಲೆ ಬೆಳವಣಿಗೆ ಬೆಳೆದು ಅವುಗಳನ್ನ ಕುಂಠಿತವಾಗಿ ಮಾಡುತ್ತೆ, ತುಳಿತವೆ. ಸೊ ಮೊಟ್ಟೆ ಹಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಜಂತು ಹುಳುಗಳಿಗೆ, ಅದರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತೆ ಬೆಳೆ ಪರಿವರ್ತನೆ ಅನುಸರಿಸೋದ್ರಿಂದಲೂ ಏನು ನಿಯಂತ್ರಣ ಮಾಡಬಹುದು? ಬೆಳೆ ಪರಿವರ್ತನೆ ಒಂದು ಪ್ರಮುಖ ಒಂದು ನಿರ್ವಹಣೆ ಕ್ರಮ, ಆದರೂ ಕೂಡ ಈಗ ಈ ಒಂದು ಪ್ರದೇಶದಲ್ಲಿ KR ಪೇಟೆ ಪ್ರದೇಶದಲ್ಲಿ ಯಾರು ಬೆಳೆ ಪರಿವರ್ತನೆ ಮಾಡದಿಲ್ಲದೆ ಒಂದು ಕಾರಣ, ಒಂದು ಪ್ರಮುಖ ಕಾರಣ ಈ ಒಂದು ಬೇರ್ಗಂಟಿನ ರೋಗ ತೀವ್ರತೆ ಜಾಸ್ತಿ ಆಗುವಂತ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ನಾವು ಮುಖ್ಯವಾಗಿ ನಾವು ಮಣ್ಣಿಗೆ ಉಪಚಾರ ಕೊಡೋದೇ ಮುಖ್ಯವಾದ, ಮಣ್ಣಿಗೆ ಉಪಚಾರ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರತಿ ವರ್ಷ ಕೊಟ್ಟಿಗೆ ಬರೋದಿಂದ ಮಿಶ್ರಣ ಮಾಡಿ ಈ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಸ್ ಫ್ಲೋರೇಸ್ ಆಗಿರೋ ಪೆಸಿಲೋಮೈಸಿಸ್ ಇವುಗಳನ್ನ ಮಿಶ್ರಣ ಮಾಡಿ ಹಾಕುವುದರಿಂದ ನಮಗೆ ತುಂಬಾ ಅನುಕೂಲವಾಗುತ್ತೆ. ಇನ್ನು ಮುಖ್ಯವಾಗಿ ಈ ರೋಗಗಳ ಒಂದು ಸಮಗ್ರ ನಿರ್ವಹಣೆ ಹೇಗೆ ಅಂತೀರಿ? ಈ ಭತ್ತದಲ್ಲಿ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳು ತೆಗೆದುಕೊಳ್ಳುವುದರಿಂದ ಎಲ್ಲಾ ರೋಗಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಮೊಟ್ಟ ಮೊದಲನೇದಾಗಿ ನಾವು ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಮಾಡುವುದರಿಂದ ನಮಗೆ ಸಾಕಷ್ಟು ಅನುಕೂಲವಾಗುತ್ತೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಸಾಕಷ್ಟು ರೋಗಗಳು ಶಿಲೀಂಧ್ರಗಳಾಗಿರ್ಬೋದು, ಜಂತು ಹುಳುಗಳಾಗಿರ್ಬೋದು ಅಥವಾ ದುಂಡಾಣು ಆಗಿರ್ಬೋದು, ಇವುಗಳು ಮಣ್ಣಿನಲ್ಲಿ ಆಶ್ರಯವಾಗಿರೋದ್ರಿಂದ ಈ ಸೂರ್ಯನ ಕಿರಣಗಳು ಅವುಗಳನ್ನೆಲ್ಲ ನಾಶ ಮಾಡಿ ಅದು ಬೇಸಿಗೆ ಕಾಲದಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬಾ ಉಪಯೋಗವಾಗುತ್ತೆ. ಈಗಾಗಲೇ ನಾನು ಹೇಳ್ದಂಗೆ ಈ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಸ್ ಫ್ಲೋರೋಸೆನ್ಸ್ ಅನ್ನ ಸುಮಾರು ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು 5-6 ಕೆಜಿ ಅಷ್ಟು ಟ್ರೈಕೋಡರ್ಮಾ ಅಥವಾ ಸೂಡೋಮೋನಸ್ ಫ್ಲೋರೋಸೆನ್ಸ್ ಅನ್ನ ಮಿಶ್ರಣ ಮಾಡಿ ಈ ಒಂದು 100 ಕೆಜಿಯನ್ನ 1 ಟನ್ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದನ್ನ ನಾವು ಬಿತ್ತನೆ ಮಾಡೋಕೆ ಮುಂಚೆ ಹಾಕಿ ಇದರಿಂದ ನಮಗೆ ತುಂಬಾ ಅನುಕೂಲವಾಗುತ್ತೆ. ಬದುನಲ್ಲಿರುವ ಕಳೆಗಳನ್ನು ಅವನ್ನೆಲ್ಲ ನಾಶ ಮಾಡಬೇಕಾಗತ್ತೆ. ಸ್ವಚ್ಛತೆ ತುಂಬಾ ಮುಖ್ಯವಾದಂತ ಒಂದು ಕ್ರಮ. ಇದರಲ್ಲಿ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನ ಬಳಕೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಯಾವುದೇ ರೀತಿಯಾದಂತ ಒಂದು ಶಿಲೀಂಧ್ರ ನಾಶಗಳನ್ನ ಬಳಕೆ ಮಾಡುವುದನ್ನು ತಪ್ಪಿಸುತ್ತೆ. ಜೊತೆಗೆ ಬೀಜೋಪಚಾರನೂ ಒಳ್ಳೆ ಕ್ರಮ. ಬೀಜೋಪಚಾರ ತುಂಬಾ ಅದು ಯಾವಂದ್ರೆ 1 ರೂಪಾಯಿ ಖರ್ಚು ಮಾಡಿ ನಾವು 100 ರೂಪಾಯಿ ಲಾಭ ಪಡ್ಕೊಳ್ಳೋಣ. ಕಡಿಮೆ ಖರ್ಚಿನಲ್ಲಿ ನಾವು ಲಾಭ ಪಡ್ಕೋಬಹುದು. ಮತ್ತೆ ಪೋಷಕಾಂಶಗಳನ್ನು ಕೂಡ ಭಾಗ ಮಾಡಿಕೊಡಬೇಕು, ಭಾಗ ಮಾಡಿ ಆದಷ್ಟು ಸಾರಜನಕ ಮಾತ್ರ ಭಾಗ ಮಾಡಿಕೊಡ್ಬೇಕು. ಪೊಟ್ಯಾಶ್ ಫಾಸ್ಫರಸ್ ಬೇಕಾದ್ರೆ ನೀವು ಹಂಗೆ ಡೈರೆಕ್ಟ್ ನಾಟಿ ಮಾಡುವ ಸಮಯದಲ್ಲೇ ಹಾಕೋಬಹುದು. ಈ ಸಾರಜನಕ ಮಾತ್ರ ನೀವು ಭಾಗ ಮಾಡಿ ಹಾಕಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಇದುವರೆಗೂ ಭತ್ತದ ಬೆಳೆಗೆ ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣಗಳ ಕ್ರಮಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂ ಕೆ ಪ್ರಸನ್ನಕುಮಾರ್ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಕೇಳಿದಿರಿ. ಹೆಚ್ಚಿನ ಮಾಹಿತಿಗಾಗಿ ಇವರನ್ನ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9901 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದು. ರಾಜ್ಯದ ರೈತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ರೈತರ ಮಕ್ಕಳ ಹೆಚ್ಚಿನ ಮತ್ತು ಉನ್ನತ ಶಿಕ್ಷಣಕ್ಕೆ ಒತ್ತು ಕೊಡುವ ಮತ್ತು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ SSLC 10ನೇ ತರಗತಿಯನ್ನು ಪೂರ್ಣಗೊಳಿಸಿ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿರುವಂಥ ಅಧಿಕೃತವಾಗಿ ನೋಂದಣಿಯಾಗಿರುವಂಥ ಶಿಕ್ಷಣ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿರುವಂಥ ರೈತರ ಮಕ್ಕಳಿಗೆ ವಾರ್ಷಿಕ ಶಿಷ್ಯವೇತನವನ್ನು ನೇರವಾಗಿ ರೈತರ ಮಕ್ಕಳ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ